ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು. ಇದರಲ್ಲಿದೆ ದೃಢತೆ, ಸಾಂದ್ರತೆ, ದೀರ್ಘ ಬಾಳಿಕೆಯ ಶಕ್ತಿ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ. ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ABARK ಕಾರ್ಡ್ ಕಡ್ಡಾಯವಲ್ಲ. ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ, ಸರಳೀಕೃತವಾಗಿ ಪಡೆಯಲು ABARK ಕಾರ್ಡ್ ವಿತರಿಸಲಾಗುತ್ತಿದೆ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ABARK ಸೌಲಭ್ಯ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ದಿವಸ ನಮಗೆ ವಿಷಮುಕ್ತ ಆಹಾರ ಬಹಳ ಮುಖ್ಯವಾದಂಥದ್ದು. ನಮ್ಮ ರೈತರು ತಾವೆಲ್ಲ ಇತ್ತೀಚೆಗೆ ಈ ವಿಷಯದ ಕಡೆ ಬಹಳಷ್ಟು ಕಾಳಜಿ ವಹಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಗ್ರಾಹಕರಿಗೆ ರಾಸಾಯನಿಕ ಮುಕ್ತವಾದಂತಹದ್ದು, ಒಳ್ಳೆ ಆರೋಗ್ಯಪೂರ್ಣವಾದಂತಹ ಆಹಾರ ಕೊಡುವ ನಿಟ್ಟಿನೊಳಗೆ ತಾವು ಕೂಡ ಸಾಕಷ್ಟು ಕಾಳಜಿಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ತಾವೆಲ್ಲ ಅಭಿನಂದನೆಗೆ ಅರ್ಹರು ಅಂತ ಹೇಳಿ ಹೇಳಬಹುದು. ಇಂಥ ಪ್ರಯತ್ನಗಳು ಸಾಕಷ್ಟು ಸಂಖ್ಯೆ ಒಳಗೆ ನಡೆದಾವ ಅನ್ನೋದು ಬಹಳ ಸಂತೋಷ ಕೊಡುವಂತಹ ಒಂದು ಸಂಗತಿ ನಮ್ಮ ನಾಡಿನೆಲ್ಲೆಡೆ. ಅದರೊಳಗೆ ವಿಶೇಷವಾಗಿ ಯುವ ರೈತರು ಕೂಡ ತಮ್ಮನ್ನು ತಾವು ಆಹಾರ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರಲ್ಲ, ಅದು ಕೂಡ ನಮ್ಮ ಭವಿಷ್ಯಕ್ಕೆ ಒಂದು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿ ಹೇಳಬಹುದು. ಅಂಥ ಒಬ್ಬ ಯುವ ರೈತ ಇವತ್ತ ನಮ್ಮ ಜೊತೆಗೆ ಇದ್ದಾರೆ. ನಿಜ ಹೇಳಬೇಕಂತಂದ್ರೆ ಅಂಥ ಯುವ ರೈತರ ತೋಟದೊಳಗೆ ನಾವು ಇವತ್ತ ಇದ್ದೀವಿ. ಮುಧೋಳ ತಾಲೂಕು ನಾಗರಾಳ ಗ್ರಾಮದ ಸಾಯಿ ಕುಮಾರ್ ಲಕ್ಷ್ಮಣ್ ಬೇಳೂರ್ ಅವರ ತೋಟದೊಳಗೆ ನಾವು ಇವತ್ತ ಇದ್ದೀವಿ. ಅವರು ಕಬ್ಬು ಬೆಳೀತಾ ಇದ್ದಾರೆ, ಕಬ್ಬಿನಿಂದ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದಾರೆ, ಅಲ್ಲದೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ವಿಶೇಷವಾಗಿ ಸಿರಿಧಾನ್ಯಗಳನ್ನು ಬೆಳೆದು ಅವುಗಳಿಗೂ ಕೂಡ ಮೌಲ್ಯವರ್ಧನೆ ಮಾಡುವಂತಹ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಬೆಲ್ಲದೊಳಗೆ ಸಾಕಷ್ಟು ಬಗೆಗಳನ್ನು ಅವರು ತಯಾರು ಮಾಡಿ ಮಾರಾಟ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವ ಬೆಲ್ಲ ಅನ್ನುವಂಥದ್ದೇನದ ಅದನ್ನು ನಾವು ಗಮನದೊಳಗಿಡಬೇಕು. ಅವರು ಏನು ಕಬ್ಬು ಬೆಳೀತಾ ಇದ್ದಾರೆ ಅದು ಸಂಪೂರ್ಣವಾಗಿ ಸಾವಯವ ಕ್ರಮದೊಳಗೆ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಬೆಲ್ಲ ಮಾಡುವಂತಹ ಕ್ರಮ ಏನದ ಅದು ಕೂಡ ಸಾವಯವ ರೂಪದೊಳಗದ. ಅಂತಂದ್ರೆ ಯಾವುದೇ ರಾಸಾಯನಿಕವನ್ನ ಅವರು ಬಳಸುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರ ತಂದೆಯವರಾದಂತಹ ಲಕ್ಷ್ಮಣ್ ಬೇಳೂರ್ ಅವರು ಕಳೆದ 2-3 ದಶಕಗಳಿಂದ ಕೃಷಿಯೊಳಗೆ ತೊಡಗಿಸಿಕೊಂಡು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಂತವರು. ಅವರ ಒಂದು ಮಾರ್ಗದರ್ಶನದೊಳಗೆ ಸಾಯಿ ಕುಮಾರ್ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕಳೆದ 5-6 ವರ್ಷಗಳಲ್ಲಿ ಸಾಕಷ್ಟು ಅನುಭವ ಅವರಿಗೆ ಆಗಿದೆ. ಅವರ ಅನುಭವಗಳನ್ನ ಇವತ್ತು ನಾವು ನೀವೆಲ್ಲರೂ ತಿಳ್ಕೊಳ್ಳೋಣ. ನಮಸ್ಕಾರ ಸಾಯಿ ಕುಮಾರ್ ಬೇಳೂರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ಕಬ್ಬಿನ ಒಂದು ಬೇಸಾಯ ಆಗಲಿ ಅಥವಾ ಬೆಲ್ಲ ಮಾಡುವಂತಹ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ತಾವು ಇಲ್ಲಿ ತನಕ ನಮಗೆ ಚರ್ಚೆಯೊಳಗೆ ಹೇಳಿದ್ರಿ, ಇಲ್ಲ ಸಾವಯವ ಮಾಡ್ತಾ ಇದ್ದೀವಿ ನಾವು ಅಂತೇಳಿ. ಸಣ್ಣ 1 ಕೆಜಿ ಪೆಂಟಿ ಬೆಲ್ಲವನ್ನು ಕೂಡ ತಾವು ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಸಣ್ಣ ಸಣ್ಣ ಕ್ಯೂಬ್ಗಳನ್ನು ಕೂಡ ತಯಾರು ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಆಕಾರ ಗಾತ್ರದ ಬೆಲ್ಲವನ್ನು ಕೂಡ ತಯಾರು ಮಾಡ್ತಾ ಇದ್ದೀರಿ. ಯಾವ ರೀತಿ ಇದನ್ನ ಶುರು ಮಾಡಿದ್ರಿ, ಯಾಕೆ ಸಾವಯವ ಬೆಲ್ಲ ಬೆಳಿಬೇಕು ಅಂತ ಅನಿಸ್ತು ನಿಮಗೆ? ನಾವು ಶುರು ಮಾಡಿದ್ವಿ 2000 ಇಸ್ವಿಯಿಂದ ನಾವು ಶುರು ಮಾಡಿದ್ವಿ. ನಮ್ಮ ತಂದೆಯವರು ಶುರು ಮಾಡಿದ್ರು. ಅವಾಗ ಏನಾಯ್ತಂದ್ರೆ ಇಲ್ಲಿ ಸುಭಾಷ್ ಪಾಳೇಕರ್ ಸರ್ ಅವರು ಇಲ್ಲಿ ಮುದೋಳಕ್ ಬಂದಿದ್ರು. ಅವರು ಇಲ್ಲಿ ಮುದೋಳಕ್ ಬಂದಾಗ ನಾವು ಅಲ್ಲಿ ಅವ್ರ ಫಂಕ್ಷನ್ ಕೇಳಕ್ ಹೋಗಿದ್ವಿ. ಹೋದಾಗ ಏನಾಯ್ತು ಅವರು ಹೇಳಿದ್ರು, ನಾವು ಸಾವಯವ ಕೃಷಿ ಮಾಡಿದ್ರೆ ಏನಾಗುತ್ತೆ, ನಮ್ಮ ಭೂಮಿ ಉಳಿಯುವ ಸಲುವಾಗಿ ಮುಂದೆ ನಮ್ಮ ಬರುವ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಭೂಮಿ ಒಳ್ಳೆಯ ಭೂಮಿ ಕೊಡಬೇಕಂತ ನಾವು ಸಾವಯವ ಕೃಷಿನೇ ಮಾಡಬೇಕು. ಮತ್ತು ನಮ್ಮ ತಿನ್ನೋ ಆಹಾರ ಇವೆಲ್ಲ ಮೊದಲು ಎಲ್ಲ ಯಾವ ದವಾಖಾನೆ ಇರಲಿಲ್ಲ, ಈಗ ಪ್ರತಿಯೊಂದು ಓಣಿಗೊಂದೊಂದು ದವಾಖಾನೆ ಆಗಿದೆ ಇವಾಗ. ಅದಕ್ಕೆ ನಾವು ಮೊದಲು ಆಹಾರ ನಾವು ಮನೆ ಸಲುವಾಗಿ ಮೊದಲು 1 ಎಕರೆ ನಾವು ಬೆಳೆದಿವಿ. ಆಮೇಲೆ ಪ್ರತಿ ವರ್ಷ 2001 ಇಡೀ ನಮ್ಮ 7 ಎಕರೆ ಜಮೀನು ಇದೆ, ಎಲ್ಲ ಸಾವಯವ ಕೃಷಿಯಿಂದ ಮಾಡ್ತೀವಿ ನಾವು. ಏನು ಕಬ್ಬು ಬೆಳೀಲಿ, ಅರಿಶಿನ, ಜವೆ ಗೋಧಿ, ಸದಕ ಮನೆ ಕಾಯಿಪಲ್ಲೆ, ಅದೆಲ್ಲ ನಾವು ಸಾವಯವ ಕೃಷಿಯಿಂದಾನೇ ಬೆಳಿತೀವಿ. ಅವಾಗ ಸುಭಾಷ್ ಪಾಲೇಕರ್ ಸರ್ ಅವ್ರದೇನು ಫಂಕ್ಷನ್ ಹೋಗಿದ್ದೀವಲ್ಲ, ಅವಾಗಿಂದ ನಾವು ಸಾವಯವ ಕೃಷಿಗೆ ಪ್ರೇರಿತ ಆಗಿದ್ದೀವಿ. ಅಂದ್ರೆ ಈಗೇನು ಆ ತತ್ವಗಳದಾವ ಸಾವಯವ ಕೃಷಿಯ ತತ್ವಗಳು, ಅದನ್ನೇ ತಾವು ಪಾಲಿಸ್ತಾ ಇದ್ದೀರಿ. ಏನೇನು ಸಾವಯವ ಅಂತಂದ್ರೆ ಏನೇನು ತಾವು ತಮ್ಮ ಹೊಲದೊಳಗೆ ಮಾಡ್ತಾ ಇದ್ರಿ, ಯಾವ ರೀತಿ ಬೆಳೀತಾ ಇದ್ದೀರಿ, ಏನೇನು ಬಳಸ್ತಾ ಇದ್ದೀರಿ ಹೇಳ್ತೀರಿ? ಸಾವಯವ ಮಾಡ್ಬೇಕಂದ್ರೆ ಮೇನ್ ನಾವು ಜವಾರಿ ಆಕಳ ಸಾಕ್ಬೇಕ್ರಿ. ಅಂದ್ರೆ ಜವಾರಿ ಆಕಳನ್ನ ನಮಗ ಸಾವಯವಕ್ಕೆ ಮೂಲ ಆದ್ರೆ ಜವಾರಿ ಆಕಳ್ರಿ. ಅಂದ್ರೆ ಅದರಿಂದ ಬರುವ ಸಗಣಿ ಆಗಿರ್ಬೋದು, ಅಥವಾ ಅದರ ಮೂತ್ರ ಗೋಮೂತ್ರ ಆಗಿರ್ಬೋದು, ಅಥವಾ ಅದರ ಹಾಲು ಮೊಸರು ಬೆಣ್ಣೆ, ಅದು ಎಲ್ಲ ಸಾವಯವ ಕೃಷಿಗೆ ಸಂಬಂಧಪಡುತ್ತೆ. ಅದು ಅಂದ್ರೆ ಈಗ ಎಮ್ಮೆ ಮತ್ತು HF ಇವೇನು ಇದರಲ್ಲಿ ಯಾವ ಸೂಕ್ಷ್ಮಾಣುಜೀವಿಗಳು ಇರಲ್ಲ ಇದರಲ್ಲಿ. ಅದಕ್ಕೆ ನಾವು ಮೊದಲು ಜವಾರಿ ಆಕಳ ಸಾಕ್ಬೇಕು. ಆಮೇಲೆ ನಾವು ಯಾವುದೇ ನಾವು ಹೊಲಕ್ಕೆ ನಾವು ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ, ಈ ತಿಪ್ಪಿ ಗೊಬ್ಬರ ಮತ್ತು ನಾವು ಜೀವಾಮೃತ ತಯಾರು ಮಾಡ್ತೀವಿ, ವೇಸ್ಟ್ ಡಿಕಂಪೋಸರ್ ಮಾಡ್ತೀವಿ, ಬಯೋಡೈಜೆಸ್ಟರ್ ಕಟ್ಟಿಸಿದ್ದೀವಿ, ಎರಡು ಘಟಕ ಇದೆ ಅದರದೇ ನಾವು ಎಲ್ಲ ಇದು ಮಾಡಿಕೊಂಡು ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಕಬ್ಬನ್ನ ಯಾವ ರೀತಿ ಬೆಳೀತಾ ಇದ್ದೀರಿ ಮತ್ತ ಅದರ ಮುಂದಿನ ಏನು ಸಂಸ್ಕರಣೆ ಆಗ್ತದ ಅದ್ರ ಬಗ್ಗೆ ಹೇಳ್ರಿ? ನಾವು ಕಬ್ಬನ್ನು ನಾವು 2000 ಬೆಳೀತಿದ್ವಿ. ನಾವು 2000 ಇಲ್ಲಿವರೆಗೂ 1 ಗಣಕ್ಕೆ ನಾವು ಫ್ಯಾಕ್ಟ್ರಿ ಕಬ್ಬು ಕೊಟ್ಟಿಲ್ಲ. ನಾವು ಇನ್ನೂ ಆದರೂ ನಾವು ಫಸ್ಟಿಗೆ ಮಾಡಿದಾಗ ನಮಗೆ ತುಂಬಾ ಸವಾಲಿತ್ತು. ಏನಂದ್ರೆ ಮಾರ್ಕೆಟ್ ಮಾಡೋದು, ನಾವು ಫಸ್ಟಿಗೆಲ್ಲ ಏನಿದೆ ಜಾತ್ರೆ ಕೃಷಿ ಮೇಳಕ್ಕೆ ಹೋಗಿ ಮಾರ್ಕೆಟ್ ಮಾಡಬೇಕಾಗಿತ್ತು. ಅಂದ್ರೆ ಅವಾಗ ಜನರಿಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಸಾವಯವ ಕೃಷಿ ಅಂದ್ರೆ ಏನು. ಅಂದ್ರೆ ಹೊರಗಿನಕಿಂತ ನಮ್ದು ಸಾವಯವ ಕೃಷಿ ಅಂದ್ರೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ, ಇದು ಬೆಲ್ಲದ್ದಾಗಲಿ ಯಾವುದೇ ಇದಾಗಲಿ. ಅದಕ್ಕೆ ಏನೈತಿ ನಾವು ತುಂಬಾ ಅವಾಗ ಕಷ್ಟ ಆಯ್ತು ನಾವು ಮಾರ್ಕೆಟ್ ಮಾಡಬೇಕಾದ್ರೆ. ಇವಾಗ ಏನಿದೆ ಎಲ್ಲರಿಗೂ ಗುರುತಾಗಿದೆ ಆರೋಗ್ಯದ ಬಗ್ಗೆ. ಅದಕ್ಕೆ ನಾವು ಕಬ್ಬು ಬೆಳೆಯೋದು ಸಹಿತ ನಾವು ಸಾವಯವಲ್ಲೇ ಬೆಳಿತೀವಿ ನಾವು. ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ, ಮತ್ತ ಕಬ್ಬು ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಬೆಳಿತೀವಿ. ಮತ್ತ ಪ್ರೊಸೆಸಿಂಗ್ ಬೆಲ್ಲ ಮಾಡೋ ಮುಂದೆ ಸಹಿತ ಯಾವುದೇ ಎಸಿಡ್ ಕೆಮಿಕಲ್ ಪೌಡರ್ ಬಣ್ಣ ಆಗಲಿ ಯಾವುದು ಯೂಸ್ ಮಾಡೋದಿಲ್ಲ. ಮತ್ತೆ ಹೆಂಗ್ ತಯಾರಾಗ್ತದೆ ಸಾವಯವ ಬೆಲ್ಲ ಅನ್ನುವಂಥದ್ದು, ಹೆಂಗ್ ತಯಾರಾಗ್ತದೆ, ಏನೇನು ಪ್ರಕ್ರಿಯೆ ಇರ್ತದ, ಏನೇನು ಉಪಯೋಗ ಮಾಡ್ತೀರಿ ನೀವು? ಸಾವಯವ ಬೆಲ್ಲ ಅಂದ್ರೆ ನಾವು ಮೇನು ಈ ಹೊರಗಿಂದ ಎಸಿಡ್ ಪೌಡರ್ ಹಾಕೋದಿಲ್ಲ ಯಾವುದೇ ಕೆಮಿಕಲ್. ನಾವು ಬೆಂಡೆ ಗಿಡ ಹಚ್ತೀವಿ, ನಾವು ಬೆಂಡೆಕಾಯಿ ತಿಂತಾರಲ್ಲ ಅದ್ರ ಗಿಡ ಹಚ್ಚಿವಿ. ಅದರಿಂದಾನೇ ನಾವು ಲೋಳೆ ಮಾಡಿ ಅದನ್ನ ನಾವು ಮಳಿ ಏನು ಹಸನ್ ಬರುತ್ತಲ್ಲ ಇದನ್ನು ವೇಸ್ಟು ಅದರಿಂದ ತೆಗಿತೀವಿ. ಮತ್ತೆ ಸುಣ್ಣ ಅಂದ್ರೆ ಬೆಲ್ಲ ಗಟ್ಟಿ ಆಗ್ಬೇಕಾದ್ರೆ ಸುಣ್ಣ ಬೇಕು, ಕ್ಯಾಲ್ಸಿಯಂ ಅದು ಆ ಮನುಷ್ಯನ ದೇಹಕ್ಕೂ ಬೇಕು. ಮತ್ತೆ ಬೆಲ್ಲ ಅದು ಗಟ್ಟಿ ಆಗ್ಬೇಕಂದ್ರೆ ಸುಣ್ಣದ ಅಂಶ ಇದ್ದಾಗ ಮಾತ್ರ ಗಟ್ಟಿ ಆಗುತ್ತೆ ಅದು. ಮತ್ತೆ ಗಾಂಡೆಣ್ಣೆ ನಾವು ಶೇಂಗಾದೆಣ್ಣೆ ಯೂಸ್ ಮಾಡ್ತೀವಿ. ಶೇಂಗಾದೆಣ್ಣೆ ಅಂದ್ರೆ ಬೆಲ್ಲ ಹೊತ್ತಲ್ಲ ಅದು ಗಂಗಾಳದಲ್ಲಿ ಅದು ಕಮರ್ ಆಗಲ್ಲ ಅಂತ ಒಂದು 100-250 ml ಮಾತ್ರ ಶೇಂಗಾದೆಣ್ಣೆ ಯೂಸ್ ಮಾಡ್ತೀವಿ, 1 ಗಂಗಾಳಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ. ಮತ್ತೆ ಹೊರಗಿಂದ ಕೆಮಿಕಲ್ ಏನು ಮಾಡೋದು, ಸುಣ್ಣ ಬೆಂಡೆ ಲೋಳೆ ಗಾಂಧೆಣ್ಣೆ ಶೇಂಗಾ ಎಣ್ಣೆ ಇವು ಮೂರು ಮಾತ್ರ ಯೂಸ್ ಮಾಡ್ತೀವಿ ನಾವು ಪ್ರೊಸೆಸಿಂಗ್ ಮಾಡೋಕೆ. ಈ ಮೂರು ಪದಾರ್ಥಗಳನ್ನು ಮಾತ್ರ ಉಪಯೋಗ ಮಾಡಿ ನೀವು ಬೆಲ್ಲವನ್ನು ಮಾಡ್ತಾ ಇದ್ದೀರಿ. ಮತ್ತೆ ಯಾವ್ಯಾವ ಆಕಾರದ, ಯಾವ್ಯಾವ ಗಾತ್ರದ, ಯಾವ್ಯಾವ ತೂಕದ ಬೆಲ್ಲದ ಅಚ್ಚುಗಳನ್ನು ತಾವು ತಯಾರು ಮಾಡ್ತಾ ಇದ್ದೀರಿ? ನಾವು 1 kg ಅಚ್ಚು ಬೆಲ್ಲ ಮಾಡ್ತೀವಿ, ಮತ್ತೆ 15 ಗ್ರಾಮಿನ ಕ್ಯೂಬ್ಸ್ ಮಾಡ್ತೀವಿ, 20 ಗ್ರಾಮಿನ ಮಾಡ್ತೀವಿ, ಮತ್ತೆ 1/2 kg ಮಾಡ್ತೀವಿ. ವಾಪಸ್ ಪೌಡರ್ ಬೆಲ್ಲ ಮಾಡ್ತೀವಿ ನಾವು ಪೌಡ್ರು, ಅದರಲ್ಲಿ ಗ್ರಾನುವಲ್ಸ್ ಅಂತ ಬರುತ್ತೆ ಸಣ್ಣ ಸಣ್ಣ ಗ್ರಾನುವಲ್ಸ್ ಪೌಡ್ರು ಅಚ್ಚು ಬೆಲ್ಲ 5 kg ಬೆಲ್ಲ, ಈ ತರ 7-8 ತರ ಬೆಲ್ಲ ನಾವು ಬೇರೆ ಬೇರೆ ಇದರಲ್ಲಿ ತಯಾರು ಮಾಡ್ತೀವಿ ನಾವು. ಈಗ ಈ ಬೆಲ್ಲ ತಯಾರಾಯ್ತು, ತಾವು ಹೇಳಿದ್ರೆ ಮೊದಲ ಬಹಳ ಕಷ್ಟ ಇತ್ತು, ಜನರಿಗೆ ಸಾವಯವದ ಬಗ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅಥವಾ ಗೊತ್ತಾಗ್ತಾ ಇರಲಿಲ್ಲ, ತುಟ್ಟಿ ಆಗ್ತಿತ್ತು. ಇಂಥ ಒಂದು ಸಂದರ್ಭದೊಳಗೆ ಅದೇ ಸವಾಲು ನೀವು ಮಾರ್ಕೆಟ್ ಮಾಡುವಂತದ್ದು, ಈಗ ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ಅದ? ನೀವೇನು ಇಷ್ಟೆಲ್ಲ ವೆರೈಟಿಗಳನ್ನು ಮಾಡ್ತಾ ಇದ್ದೀರಲ್ಲ ಬೆಲ್ಲದ್ದು, ಮಾರಾಟ ಮಾಡುವಂತಹ ಒಂದು ಕೆಲಸ ಯಾವ ರೀತಿ ಆಗ್ತಾ ಇದೆ? ಮಾರಾಟ ಮಾಡುವುದಂದ್ರೆ ನಾವು ಕೃಷಿ ಪಂಡಿತ ಬರೋಣ ನಮಗೆ ಎಲ್ಲ ಅಂದ್ರೆ ನಾವು ಜಾಸ್ತಿ ಕೃಷಿ ಮೇಳಕ್ಕೆಲ್ಲ ಹೋಗ್ತೀವಿ ನಾವು. ಸಾವಯವ ಕೃಷಿ ಮೇಳ ಇರಲಿ, ಈ ತೋಟಗಾರಿಕೆ ಮೇಳ ಇರಲಿ, ಎಲ್ಲ ನಾವು ಹೋದಲ್ಲಿ ನಮ್ದು ಪ್ರಚಾರ ಜಾಸ್ತಿ ಆಗುತ್ತೆ, ನಮ್ದು ಪ್ರಚಾರ ಆಗುತ್ತೆ. ಮತ್ತು ತಗೊಂಡು ಬೆಲ್ಲ ಖರೀದಿ ಮಾಡಿದವರು ಒಳ್ಳೆ ಅವರು ಫೀಡ್ಬ್ಯಾಕ್ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟವರು ಒಬ್ಬರಿಂದ ಇನ್ನೊಬ್ರು ಹೇಳ್ಕೊಂತು ಈಗ ಜಾಸ್ತಿ ಆಗಿದೆ. ಮತ್ತೆ ಪೇಪರ್ದಲ್ಲಿ ಕೆಲವೊಂದು ನಮ್ದು ಅವಾರ್ಡ್ ಬಂದಾಗ ಪೇಪರ್ದಲ್ಲಿ ಬಂದದನ್ನು ನೋಡಿ ಕೆಲವೊಂದಿಷ್ಟು ಜನ ಇದನ್ ಮಾಡಿದ್ದಾರೆ. ಮತ್ತು 2 ನಾವು ಔಟ್ ಆಫ್ ಕಂಟ್ರಿನೂ ಕಳಿಸಿದ್ದೀವಿ ಬೆಲ್ಲ, ರಷ್ಯಾಕ್ಕೆ ಮತ್ತು ಆಸ್ಟ್ರೇಲಿಯಾಕ್ಕೆ. 2 ನಾವು ಇಲ್ಲಿಂದ ನಮ್ದು ರಫ್ತಾಗಿದೆ ಬೆಲ್ಲ. ಈಗ ಏನು ಈಗ ಉತ್ಪಾದನೆ ಆಗ್ತಾ ಇದೆ ನಿಮ್ಮಲ್ಲಿ ಬೆಲ್ಲ, ಎಷ್ಟು ನೀವು ಒಂದು ವರ್ಷಕ್ಕೆ ಉತ್ಪಾದನೆ ಆಗ್ತಾ ಇದೆ, ಮತ್ತೆ ಅದರ ಒಂದು ಆರ್ಥಿಕತೆ ಏನದ, ಎಷ್ಟು ನಿಮ್ಗೆ ಆದಾಯ ಬರ್ತದೆ, ಎಷ್ಟು ಖರ್ಚು ಮಾಡ್ತೀರಿ ಅದರ ಮೇಲೆ, ಇದ್ರ ಬಗ್ಗೆ ಹೇಳ್ತೀರಿ? ನಾವು ಉತ್ಪಾದನೆ ಮಾಡಬೇಕಂದ್ರೆ ನಾವು ಫ್ಯಾಕ್ಟ್ರಿ ಕಳಿಸಿದ್ರೆ 3,000 ಸಿಗುತ್ತೆ, ಇಲ್ಲ ಅಂದ್ರೆ 2,900 3,000 ಅಂದ ಸಿಗುತ್ತೆ ನಮಗೆ, ಅಂದ್ರೆ 1 ಟನ್ನಿಗೆ. ನಾವಿಲ್ಲಿ 1 ಟನ್ ನಾವು ಕಬ್ಬಿನ ಉರಿಸಿದ್ರೆ 130 ಕೆಜಿ ಬೆಲ್ಲ ಆಗತ್ತೆ ನಮಗೆ, 130 ಕೆಜಿ ಬೆಲ್ಲ ಆಗತ್ತೆ. 130 ಕೆಜಿ ಅಂದ್ರೆ ನಾವು 60 ರೂಪಾಯಿ ಕೆಜಿ ಹಂಗೆ 1 ಕೆಜಿಗೆ ಬೆಲ್ಲ ಕೊಡ್ತೀವಿ, ಅಂದ್ರೆ ಸರಿ ಸುಮಾರು 7,800 ತನ ನಮ್ದು 1 ಟನ್ನಿಗೆ. ಅದರಲ್ಲಿ ನಾವು ಕಡಿಯುದಾಳು ಮತ್ತು ಟ್ರ್ಯಾಕ್ಟರ್ ಬಾಡಿಗೆ ಮತ್ತೆ ಗಾಣಕ್ಕೆ ಲೇಬರ್ದು ಎಲ್ಲ ಸೇರಿ 1-2-3,000 ತೆಗೆದ್ರೆ ನಮ್ಗೆ 4,000-5,000 ರೂಪಾಯಿ 1 ಟನ್ ಕಬ್ಬಿಗೆ ನಮಗೆ ಲಾಭ ಆಗತ್ತೆ. ಫ್ಯಾಕ್ಟ್ರಿಗಿಂತ 2-2.5 ರೂಪಾಯಿ ಜಾಸ್ತಿ ನಮಗೆ ಲಾಭ ಆಗತ್ತೆ. ಈಗ ತಾವು ಸರಾಸರಿ ಹೇಳಿದ್ರಿ, ಈಗ ಬೇರೆ ಬೇರೆ ಆಕಾರದ ತೂಕದ ಬೆಲ್ಲದ ಅಚ್ಚುಗಳು ಅದಾವ ನಿಮ್ಮಲ್ಲಿ, ಎಲ್ಲಾ ಏನ್ ವೆರೈಟಿ ಅದಾವ, ಅದ್ರದ ರೇಟ್ ಬೇರೆ ಬೇರೆ ಅದಾವ ಅಥವಾ ಒಂದೇ ರೇಟ್ಲೆ ನೀವು ಮಾರಾಟ ಮಾಡ್ತಾ ಇದ್ರಿ? ಇಲ್ಲ ಸರ್, ಬೇರೆ ಬೇರೆ ಇದಾವ ಸರ್. ಅದು 1 ಕೆಜಿದ ಏನ್ ಬರುತ್ತೆ ಅದ 60 ರೂಪೀಸ್ ಕೊಡ್ತೀನಿ ಒಂದ್ ಪರ್ ಕೆಜಿ. ಮತ್ತೆ ಪೌಡರ್ ಬರುತ್ತೆ ಅದು 80 ರೂಪಾಯಿ ಕೆಜಿ, ಗ್ರಾನ್ಯೂಲ್ಸ್ ಬರುತ್ತೆ ಅದು 70 ರೂಪಾಯಿ ಕೆಜಿ, ಮತ್ತೆ ಸಣ್ಣ ಸಣ್ಣ ಕ್ಯೂ ಬರುತ್ತೆ ಅದು 100 ರೂಪಾಯಿ 110 ರೂಪಾಯಿ. ಈ ತರ ಬೇರೆ ಬೇರೆ ಆಕಾರ ಚೇಂಜ್, ಬೇರೆ ಬೇರೆ ಟೈಪ್ ನಾವು ಅದನ್ನ ಬೇರೆ ಬೇರೆ ರೇಟೇ ಇದೆ ಸರ್ ಅದಕ್ಕೆ. ಸಾಯಿ ಕುಮಾರ್, ಈಗ ನನಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸಾಂಪ್ರದಾಯಿಕ ಪದ್ಧತಿ ಒಳಗ ಏನು ಬೆಳೀತಾ ಇದ್ದಾರೆ ಅಂದ್ರ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಬೆಳೆಯುವಂತ ಒಂದು ಕ್ರಮದೊಳಗ, ಆಮೇಲೆ ಸಾವಯವ ರೂಪದೊಳಗ ಬೆಳೆಯುವಂತ ಒಂದು ಪದ್ಧತಿ ಒಳಗ ರೇಟ್ ಯಾಕೆ ಹೆಚ್ಚು ಕಡಿಮೆ ಆಗ್ತಾ ಇದೆ? ಅಲ್ಲಿ ಏನ್ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಬೆಳೆದಂತಹದ್ದು ಅಲ್ಲಿ ಕಡಿಮೆ ರೇಟಿಗೆ ಸಿಗ್ತದ, ಸಾವಯವದೊಳಗೆ ನೀವೇ ಹೇಳದಂಗ ಮತ್ತೆ ನಮ್ಮ ಅನುಭವ ಕೂಡ ಐತಿ ಒಂದ್ ಸ್ವಲ್ಪ ಹೆಚ್ಚಾಗ್ತದ ರೇಟು ಅನ್ನುವಂಥದ್ದು, ಯಾಕೆ ಹೆಚ್ಚಿಗೆ ಆಗ್ತದ, ಎಲ್ಲಿ ಇದ್ರ ಒಂದು ಹೆಚ್ಚಿಗೆ ಅನಿಸ್ತದ, ಅದ್ರ ಬಗ್ಗೆ ಹೇಳ್ತೀರಿ? ಸಂಪ್ರದಾಯಕ ಏನ್ ಈಗ ಅಂಗಡಿಯಲ್ಲಿ ಸಿಗುತ್ತಲ್ಲ 40 ರೂಪೀಸ್ ಕೆಜಿಯಲ್ಲಿ, ಅವರು ಕೆಮಿಕಲ್ ಯೂಸ್ ಮಾಡ್ತಾರೆ. ಮತ್ತೆ ಒಂದ್ ಗಂಗಾಳ ತೆಗಿಬೇಕಂದ್ರೆ ಅವರು 200 ಲೀಟರ್ ಹಾಲು ಬಿಡ್ತಾರೆ, ಅವರು ಉಳಿದೇನತ್ತೆ ಫ್ಯಾಕ್ಟ್ರಿಯಿಂದ ವೇಸ್ಟ್ ಸಕ್ಕರೆ ಬರುತ್ತೆ, ಅದು 300 ಕೆಜಿ 400 ಕೆಜಿ ಹಿಂಗ್ ಹಾಕಿ ಅದರಲ್ಲಿ ಸಕ್ಕರೆಲ್ಲೇನೆ ಕಡಿಮೆ ರೇಟ್ ಸಕ್ಕರೆ ತಗೊಂಡವ್ರು ಹಾಕಿ ಹಂಗೆ ಕೆಮಿಕಲ್ ಯೂಸ್ ಮಾಡಿ ಅವ್ರು ಪ್ರೊಸೆಸಿಂಗ್ ಬೆಲ್ಲ ಮಾಡ್ತಾರೆ, ಅದಕ್ಕೆ ಅವ್ರ ರೇಟ್ ಕಡಿಮೆ ಆಗುತ್ತೆ. ನಾವೇನೈತಿ ಪ್ಯೂರ್ ಕಬ್ಬಿನ ಹಾಲನ್ನೇ ನಾವು ಕುದಿಸಬೇಕಾಗತ್ತೆ ಇದರಲ್ಲಿ, ಅಂದ್ರೆ ಬೇರೆ ಏನು ನಾವು ಇದರಲ್ಲಿ ಆಡ್ ಮಾಡೋಕ್ಕಾಗಲ್ಲ, ಪ್ಯೂರ್ ಕಬ್ಬಿನ ಹಾಲನ್ನೇ ನಾವು ಕುದಿಸೋದ್ರಿಂದ ಇದು ಸಪರೇಟ್ ಜಾಸ್ತಿ ಆಗುತ್ತೆ, ಮತ್ತೆ ಕ್ವಾಲಿಟಿ ನಮ್ದು ಅಷ್ಟೇ ಇದಿರುತ್ತೆ. ಅಂದ್ರೆ ಇಳುವರಿ ನಿಮಗೆ ಬೆಲ್ಲದ ಇಳುವರಿ ಕಡಿಮೆ ಬರ್ತದೆ ಅಂತಂದಂಗಾಯ್ತು. ಬೆಲ್ಲದ ಇಳುವರಿ ಅವ್ರು ಒಂದ್ ಗಂಗಾಳಕ 300-400 ಕೆಜಿ ಅವ್ರು ತೆಗಿತಾರೆ ಒಂದ್ ಗಂಗಾಳಕ, ಅಂದ್ರೆ ಒಂದ್ ಸರಿ ಅವ್ರ ಗಂಗಾಳ ಇಳಿಸಿ 300-400 ಕೆಜಿ. ನಮ್ 140-150 ಕೆಜಿ ಮಾತ್ರ ಬರುತ್ತೆ ನಮ್ದು. ಅವ್ರಲ್ಲಿ ಸಕ್ಕರೆ ಆಡ್ ಮಾಡ್ತಾರೆ ಅವ್ರು, ನಾವಿಲ್ಲಿ ಸಕ್ಕರೆ ಆಡ್ ಮಾಡೋದಿಲ್ಲ, ಯಾವ್ದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಮತ್ತ ಅವ್ರದೇನ್ ಮಾಡ್ತಾರೆ, ಎಲ್ಲಾ ತರ ಕಬ್ಬು ಅಂದ್ರೆ ಯಾವ್ದು ಈಗ ರಾಸಾಯನಿಕ ಹಾಕಿದ್ದ ಕಬ್ಬು ಇರಲಿ ಅಥವಾ ಅದ ನೀರ್ ಹಸಲು ಎಳೆ ಕಬ್ಬು ಇರಲಿ, ಅದನ್ನೆಲ್ಲ ತಗೊಂಡ್ ನುರಿಸಿ ಅದಕ್ಕೆ ಸಕ್ಕರೆ ಹಾಕಿ ಅದ ಒಟ್ಟು ಸ್ವೀಟ್ ಮಾಡೋದು ಒಟ್ಟು ಬಳಸಿ ಅದನ್ನ ಅವ್ರ ರೇಟ್ ಅದ ಕಡಿಮೆ ಇರುತ್ತೆ, ನಮ್ದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮತ್ತು ನಾವು ಏನೇ ಮಾಡಿದ್ರು ನಾವು ಕಬ್ಬಿನ ಪ್ಯೂರ್ ರಸ ಹಾಕಿ ನಾವು ಮಾಡಬೇಕಾಗತ್ತೆ ಬಾಯ್ಲಿಂಗ್ ಮಾಡಿ. ಅಡ್ಡಿಲ್ಲ ಅಂದ್ರೆ ನೀವು ಸ್ವಚ್ಛವಾದಂತಹದ್ದು, ಶುದ್ಧವಾದಂತಹದ್ದು, ಮತ್ತೆ ರಾಸಾಯನಿಕ ಇರಲಾದಂತ ಒಂದು ಬೆಲ್ಲವನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದೀರಿ? ಹೌದು ಸರ್. ಈಗ ಸುಮಾರು ವರ್ಷಗಳಿಂದ ಇದನ್ನ ನೀವು ಮಾಡ್ತಾ ಇದ್ದಿರಲ್ಲ, ಏನು ಗ್ರಾಹಕರು ಏನಂತ ಇದ್ದಾರೆ ನಿಮ್ ಕಡೆ ಬಂದು ನೇರವಾಗಿ ಖರೀದಿ ಮಾಡ್ತಾ ಇದ್ದಾರೋ ಅಥವಾ ಯಾರಾದರೂ ಬಂದು ಈಗ ಏನು ವ್ಯಾಪಾರಿಗಳು ಬಂದು ನಿಮ್ ಕಡೆ ಖರೀದಿ ಮಾಡಿಕೊಂಡು ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ, ಯಾವ ರೀತಿ ನೀವು ಮಾರಾಟ ಮಾಡ್ತಾ ಇದ್ದೀರಿ? ಈ ನೇರವಾಗಿ ಗ್ರಾಹಕರು ಕೂಡ ಬರ್ತಾರೆ, ಇಲ್ಲ ಮನೆಯಲ್ಲೇ ಬಂದು ಒಯ್ತಾರೆ, ಮತ್ತೆ ಕೆಲವೊಂದು ಅವರು ಆರ್ಡರ್ ಕೊಡ್ತಾರೆ ನಮ್ಗೆ ಅವರು, ಎಲ್ಲಿ ಈಗ ಚೆನ್ನೈ ಆಗಲಿ ಬೆಂಗಳೂರು ಹೈದರಾಬಾದು ಈ ಕಡೆ ಸುಳ್ಯ ಮಂಗಳೂರು ಅಂದ್ರೆ ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರೆ. ನಾವಿಲ್ಲಿ ಬಸ್ ಇವೆಲ್ಲ ಟ್ರಾನ್ಸ್ಪೋರ್ಟ್ ಇಂದ ನಾವು ಕಳಿಸ್ತೀವಿ ಬೆಲ್ಲ. ಅಂದ್ರೆ ಅವ್ರಿಗೆ ಒಂದ್ ಸಲ ಅವ್ರು ತಗೊಂಡಿದ್ರೆ ಅವ್ರು ನಮ್ಗೆ ವಾಪಸ್ ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮ್ ಬೆಲ್ಲದ. ಅಂದ್ರೆ ನಾವ್ ಏನೇ ತಿಂದ್ರು ಒಳ್ಳೆ ಆಹಾರ ತಿನ್ಬೇಕಂತ ಹೇಳಿ ಈಗ ಒಂದ್ 5-10 ರೂಪಾಯಿ ನಮ್ ಜಾಸ್ತಿ ಆದ್ರೂ ಈಗ ನಮ್ದೇ ಚಲೋ ನಾವು ಆಹಾರ ತಿನ್ಬೇಕಂತ ಹೇಳಿ ಒಳ್ಳೆ ಇದನ್ನ ತಗೊಂಡ್ ಹೋಗ್ತಾ ಇದ್ದಾರೆ. ಸಾಯಿ ಕುಮಾರ್ ಅವರ, ಒಂದು ವರ್ಷದ ಅವಧಿ ಒಳಗ ಈಗೇನು ತಾವು ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ, ಕಬ್ಬಾಯ್ತು ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನ ತಾವು ಹೇಳಿದ್ರಿ, ಸಾಕಷ್ಟು ಬೆಳೆ ಬೆಳೀತಾ ಇದ್ರಿ, ಒಂದು ವರ್ಷದ ಅವಧಿ ಒಳಗ ಎಷ್ಟು ಆದಾಯ ತಮಗ ಬರ್ತಾ ಇದೆ? ಒಂದು ವರ್ಷದ ಅವಧಿಯಲ್ಲಿ ನಮ್ದು ಸರಿಸುಮಾರು 5-6 ಲಕ್ಷ ರೂಪಾಯಿ ನಮಗೆ ಆದಾಯ ಬರುತ್ತೆ. ತಾವು ಕಂಪ್ಯೂಟರ್ ಸೈನ್ಸ್ ಓದಿರಿ, ಏನಪ್ಪಾ ಅಂತಂದ್ರೆ ಈ ಕೃಷಿ ಒಳಗೇನೆ ಇರಬೇಕು ಅಂತ ಅನಿಸ್ತದನೋ ಅಥವಾ ಇಲ್ಲ ಕೃಷಿ ಯಾಕೆ ಮಾಡೋದು, ಬೇರೆ ಎಲ್ಲರೂ ನೌಕರಿ ಮಾಡೋಣ ಅನ್ನುವಂತ ಭಾವನೆ ಏನಾದರೂ ಅದನ್ನ? ಇಲ್ಲ ಸರ್, ಏನೇನು ಮಾಡಿದ್ರು ಕೃಷಿ ಒಳಗೇನೆ ನಮಗೆ ಈಗ ಮುಂದೆ ಹೋಗಕ್ ಸಾಧ್ಯವಾಗ, ಅಂದ್ರೆ ಕೃಷಿ ಒಳಗೇನೆ ಈಗ ನೆಮ್ಮದಿ ಇದೆ ಇವಾಗ. ಯಾವುದು ನಾವು ಜಾಬ್ ಮಾಡಿದ್ರಾಗಲಿ ಇದಾಗಲಿ ನಮಗೆ ಅದರಲ್ಲಿ ನಾವು ಫಸ್ಟಿಗೆ ನಾವು ಕಂಪ್ಯೂಟರ್ ಸೈನ್ಸ್ ಮುಗಿದಾಗ ನಾನು ಬೇರೆ ಕಡೆ ಹೋಗಿದ್ದೆ, ನಮಗೆ ಅಲ್ಲಿ ಅಷ್ಟೊಂದು ನೆಮ್ಮದಿ ಸಿಗಲಿಲ್ಲ. ಅಲ್ಲಿ ನಾವು ವಾಪಸ್ ಮತ್ತೆ ಇಲ್ಲೇ ಸಾವಯವ ಕೃಷಿ ಮಾಡಿ ಈಗ ಬೆಲ್ಲ ತಯಾರು ಮಾಡಿ ಎಲ್ಲ ತರ ನಾವು ಆಹಾರ ಒಳ್ಳೆ ಆಹಾರ ತಿಂತೀವಿ. ಇಲ್ಲಿ ಮನೆಯಲ್ಲಿದ್ರೆ ಏನೈತ್ರಿ, ಚಲೋ ನಾವು ಒಳ್ಳೆ ಸಾವಯವ ಕೃಷಿ ಬೆಳೆದದ್ದೇನೆ ತಿಂತೀವಿ, ಒಳ್ಳೆ ಆಹಾರ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ವಾಪಸ್ ಯಾವುದು ನಮಗೆ ಇದು ಇರಲ್ಲ, ಕಾಯಿಲೆ ಇರಲ್ಲ, ಯಾವುದು ಇರಲ್ಲ. ಅಂದ್ರೆ ಕೃಷಿ ಒಳಗೆ ಮುಂದುವರಿಬೇಕು, ಇದರೊಳಗೆ ಸಾಧನೆ ಮಾಡಬೇಕು ಅಂತ ಅನಿಸ್ತದೆ ನಿಮಗೆ? ಹಾ ಹೌದು ಸರ್, ಇದರಲ್ಲೇ ಇರಬೇಕು ನಾವು. ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 8664-3887. ಆತ್ಮೀಯರೇ, ಸಾಯಿಕುಮಾರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8664-3837 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಸಾಯಿಕುಮಾರ್ ಅವರ ಜೊತೆಗೆ ಮಾತಾಡಬಹುದು ಮತ್ತು ಅವರ ಅನುಭವಗಳನ್ನ ಪಡ್ಕೊಳ್ಬಹುದು. ಒಳ್ಳೇದು ಸಾಯಿಕುಮಾರ್ ಬೀಳೂರವರೇ, ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಇಲ್ಲಿ ತನಕ ಸಂವಾದ ಮಾಡಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಸಾವಯವ ಬೆಲ್ಲ ತಯಾರಿಕೆಯ ಅನುಭವಗಳು ನಮ್ಮ ಯುವ ಕೃಷಿಕರಿಗೆ ಪ್ರೇರಣೆ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ತಾವೇನು ಮಾತಾಡಿದ್ದೀರಿ ನಮ್ಮ ರೈತರ ಜೊತೆಗೆ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಮಸ್ಕಾರ. ಎಲ್ಲೆಲ್ಲೋ ಬೆಳೆಯುವೆ ಕುಬಾ, ಇರಲಿ ಬಂಜರು ನೆನೆದಿಬ್ಬ, ಇರಲಿ ಬಂಜರು ನೆನೆದಿಬ್ಬ, ಇರಲಿ ಬಂಜರು ನೆನೆದಿಬ್ಬ, ಸಿಂಬಾ ಸಿಂಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ, ಸಿಂಬಾ ಸಿಂಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. ಬಾಳು ರಬ್ಬ ಸವಿಯುವನ ಕಾಸಿ ಕಬ್ಬ, ಸವಿಯುವನ ಕಾಸಿ ಕಬ್ಬ, ಸವಿಯುವನ ಕಾಸಿ ಕಬ್ಬ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. ಅದಕ್ಕೆ ಬೇಡುವೆ ಇಲ್ಲಿರುವ, ಅದಕ್ಕೆ ಬೇಡುವೆ ಇಲ್ಲಿರುವ, ಅದಕ್ಕೆ ಬೇಡುವೆ ಇಲ್ಲಿರುವ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ. ಜನಪದ ಗೀತೆಯೊಂದಿಗೆ ಮುಧೋಳ ತಾಲೂಕು ನಾಗರಾಳ ಗ್ರಾಮದ ಸಾಯಿಕುಮಾರ್ ಲಕ್ಷ್ಮಣ್ ಬೆಳ್ಳೂರ್ ಅವರಿಂದ ಸಾವಯವ ಬೆಲ್ಲ ಮತ್ತು ಸಾವಯವ ಕೃಷಿಯ ಕುರಿತು ಅನುಭವವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸರುಳಿ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ದಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು. ಇದರಲ್ಲಿನ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆಯ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್ ಫ್ಯೂಚರ್ ಟುಡೇ. ಭಾಯಿ ಸಾಹಬ್, ಮೈ ಆಪ್ಸೆ 10 ಮೀಟರ್ ಬಿಜಲಿ ಕಾ ತಾರ್ ಲೇ ಗಯಾ ಥಾ ಪರ್ ವೋ ತೋ ಕಮ್ ಹೈ. ದರಸಲಿ ಯೇ 10 ಗಜ್ ತಾರ್ ಹೈ, ಹಮಾರೆ ಯಹಾಂ ಗಜ್ ಹಿ ಚಲ್ತಾ ಹೈ. ಪರ್ ಮೈನೆ 10 ಮೀಟರ್ ಮಾಂಗಾ ಥಾ. ತಾರ್ ಕಿ ಕಂಪನಿ ಕಿ ಪ್ಯಾಕಿಂಗ್ ಭಿ ಮೀಟರ್ ಮೇ ಹೋತಿ ಹೈ, ಫಿರ್ ಆಪ್ ಗಜ್ ಮೇ ಕ್ಯೂ ಮಾಪ್ತೆ ಹೈ ವೋ ಭಿ ಬಿನಾ ಬತಾಯೆ, ಯೇ ತೋ ಧೋಖಾ ಧಡಿ ಹೈ. ಸಹಿ ಮಾಪತೋಲ್ ಕೆ ಸಾಥ್ ವಸ್ತು ಖರೀದನಾ ಆಪ್ಕಾ ಅಧಿಕಾರ ಹೈ. ಅಗರ್ ಕೋಯಿ ವಿಕ್ರೇತಾ ಗಲತ್ ಮಾಪತೋಲ್ ಕರ್ ರಹಾ ಹೋ ತೋ ಉಸ್ಕಿ ಧೋಖಾ ಧಡಿ ಕಿ ಶಿಕಾಯತ್ ಕೀಜಿಯೇ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು

ಇತರ ಹಲವಾರು ಕುಂದುಕೊರತೆ ನಿವಾರಿಸುವ ಪ್ರಕ್ರಿಯೆ ಕೈಗೊಳ್ಳಲಾಗುವುದು. ಸದರಿ ರ್ಯಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಉಪನಿರ್ದೇಶಕರ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವಿಜಯಪುರ ಇವರು ಸೂಚಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆಯನ್ನ. ದಯ ಮಾಡೋರೆ ಬಲಿಯ ತಕ್ಕೊಂಡು ಗುಗ್ಗರಿ ದಿಂಟ ಹಿಡ್ಕೊಂಡು ಒಬ್ಬನೇ ಒಯ್ತಾವನೆ ಮುದ್ದು ಮಾದೇವ. ಹೌದಮ್ಮ ಹೌದು, ಕುಲದಲ್ಲಿ ಕುರುಬುಕ್ಕಲೆ ಗೌಡ, ಜಾತಿಲಿ ಸೋಲುಗ ನೀನಯ್ಯ. ಹೌದಮ್ಮ, ನೀಲಯ್ಯನ ಮಡದಿ ಸಂಕಮ್ಮ, ಭೂಲೋಕದಲ್ಲಿ ಕರೆಚೆಲುವೆ. ನಿನ್ನ ಮಡದಿ ಸಂಕಮ್ಮನ ಬಳಿಗೆ ಬತ್ತಾವನಿ ದೇವು ಸೋಲುಗ ನೀಲಯ್ಯ. ಸಂಕ್ರಣ್ಣೆ ಸತ್ಯವಾಮೆ ಸಂಕ್ರಣ್ಣೆ, ಕುಳದವರೆಲ್ಲ ಕೂಡವ್ರೆ, ಜಾತಿಯವರೆಲ್ಲ ಸೇರವ್ರೆ, ನ್ಯಾಯ ಪಂಚಾಯತ್ಗೆ ಮಾಡೋರೆ, ಮತದವರೆಲ್ಲ ಸೇರವ್ರೆ, ಊಟವನ್ನೇ ಮಾಡ್ಸವ್ರೆ. ಅಯ್ಯೋ ಯಜಮಾನ್ರಿ ಯಜಮಾನ್ರಿ, ಭೂಲೋಕದಲ್ಲಿ ವನ ಮೀರಿದ ಪಕ್ಷಿ, ಕುಲ ಮೀರಿದ ಮನಸ್ಸು, ಎರಡೂ ಒಂದಲ್ವ ಸ್ವಾಮಿ. ನನ್ನ ನೀವು ಬುಟ್ಟರು ನಿಮ್ಮ ಕುಲವ ನೀವು ಬಿಡ್ಬ್ಯಾಡ್ರಿ. ಬರೀ ಕೆಟ್ಟೋಳು ಮಡದಿ, ನಾನು ಕುಲದೋರ್ ಜೊತೆಗೆ ಹೆಜ್ಜೇನು ಮಲಗಿ ಹೆಜ್ಜೇನು ಬ್ಯಾಟಿಗೆ ಹೆಜ್ಜೆ ಹಾಕೊಂಡೋಯ್ತಿದ್ನಲ್ಲ. ಕಾಲ ತಪ್ಪದೆ 9 ತಿಂಗಳವರೆಗೂ ನೀನೊಬ್ಳೇ ಇದ್ಯಲ್ಲ, ನೀನ್ ಯಾಗ ನೆಚ್ಚಿ ಹಂಗ ನಂಬಲಿ ನಾನು. ನೀನೀಗ ಬ್ಯಾಗ್ನೆ ಮನೆ ದೇವ್ರ ಪೂಜೆ ಮಾಡಿ ಪತಿವ್ರತ ಶಿರೋಮಣಿ ಆದ್ರೆ ನನ್ನ ಬಲಗೈ ಮುಟ್ಟಿ ಬಾಸೆ ಕೊಟ್ಟು ಹೆಜ್ಜೇನು ಮಲಗೆ ನನ್ನ ಹಕ್ಕಳಗು ಬಾಯಣ್ಣೆ. ಕಷ್ಟ ಪಡ್ತಾ ಬೆಟ್ಟದಾಗೆ ಜೇನು ಕೀಳಾಕ್ ಹೋಯ್ತೀನಿ. ಸೊರಗಿ ಬೆಂಡಾಗಿ ಬಲತು ಬೆಂಡೆಕಾಯಾಗಿ ನಾ ಬಂದ್ರೆ ಪರಪುರುಷನ್ ನೋಡಿ ಮನಸ್ಸನ್ನ ಮೈಲ್ಗೆ ಮಾಡ್ಕೊಳ್ಳೋದಿಲ್ಲ ಅಂತ ನಿನ್ನ ಅಪ್ಪ ಅಮ್ಮನ ಮೇಲೆ ಸತ್ಯ ಮಾಡಿ ನಿನಗೆ ತಾಳಿ ಕಟ್ಟಿದ ಗಂಡನಾದ ನನ್ನ ಮನಸ್ಸಿಗೆ ತೃಪ್ತಿ ಆಗುವಂಗೆ ಬಾಸೆ ಕೊಡು ಬಾ ಮಡದಿ ಸಂಕ್ರಣ್ಣೆ. ಬಾಸೆ ಕೊಟ್ಟು ಹೆಜ್ಜೆನು ಮಲಗೆ ನನ್ನ ಹಕ್ಕಳಗು ಬಾ ಎಣ್ಣೆ. ಮಾ ಕೇಳಿದ್ದೀಯಲ್ಲ, ಬಲಗೈ ಮುಟ್ಟಿ ಭಾಷೆ ಕೊಡೋದಕ್ಕೆ ಅಂತ ತಪ್ಪು ನೆಪ್ಪು ನಾನೇನು ಮಾಡಿದ್ದೇನು? ಮನೆಯಲ್ಲಿ ತೋಳ ಮುಂದಕ್ಕೆ ತೂದಂಗೆ ಗರ್ದಿಯ ಹಾದ್ರೆ ಗಿತ್ತಿ ಮಾಡ್ದಂಗೆ ಮಾತಾಡ್ತಿದ್ದೀಯಲ್ಲ ಯಜಮಾನ, ಅಂತ ತಪ್ಪು ನೆಪ್ಪನ್ನ ನೀನು ಕಂಡಿರೋದೇ ಆದ ಪಕ್ಷದಲ್ಲಿ